सब फायदे में होते हैं और इसमें लागत भी कम है। जी हाँ, आप भी ऑर्गेनिक खाद का प्रयोग करें, अपनी फसल और मिट्टी को तंदुरुस्त बनाएं और आपकी आमदनी में इजाफा करें। अधिक जानकारी के लिए किसान कॉल सेंटर टोल फ्री नंबर 1800-1801551 पर कॉल करें और लॉग इन करें किसान.gov.in और farmer.gov.in। कृषि और किसान कल्याण मंत्रालय द्वारा किसान हित में जारी। ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೇಳೋಣ. ಹಿಂಗಾರು ಹಂಗಾಮಿನಲ್ಲಿ ವೈಜ್ಞಾನಿಕ ಬೇಸಾಯ ಕ್ರಮ, ಈ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಂದಿಗೆ ಸಂದರ್ಶನವನ್ನ. ಕೃಷಿ ಸಂಶೋಧನಾ ಕೇಂದ್ರ ಸಿರುಗುಪ್ಪದಲ್ಲಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಮುಖ್ಯ ಬೇಸಾಯ ತಜ್ಞರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇನೆ. ಸೊ ಈಗ ಮುಂದಿನ ತಿಂಗಳಿಂದ ನಮ್ಮ ಹಿಂಗಾರಿ ಬೆಳೆಗಳು ಪ್ರಾರಂಭ ಆಗ್ತವೆ. ಸೊ ಈಗಾಗಲೇ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಿದ್ದದ್ರಿಂದ ಭೂಮಿ ಅತಿ ಹೆಚ್ಚು ತೇವಾಂಶದಿಂದ ಕೂಡಿದೆ. ಭೂಮಿಯ ಪ್ರೊಫೈಲ್ ವೆಟ್ ಅಂತ ಕರಿತೀವಿ ನಾವು. ಸೊ ಹೆಚ್ಚು ತೇವಾಂಶ ಇದ್ದದ್ರಿಂದ ರೈತರು ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಮುಂಗಾರಿನಲ್ಲಿ ಬಿತ್ತಿರ್ತಕ್ಕಂಥ ಬೆಳೆ ನವಣೆ ಮತ್ತು ಸೂರ್ಯಕಾಂತಿ ಮತ್ತು ಸಿರಿಧಾನ್ಯಗಳನ್ನ ಬಿತ್ತಿರ್ತಕ್ಕಂಥವ್ರು ಅಥವಾ ಹೆಸರು ಉದ್ದು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ತೆಗೆದುಕೊಂಡು ಈ ಹಿಂಗಾರಿ ಬೆಳೆಗಳನ್ನ ಬಿತ್ತನೆಗೆ ರೈತರು ಕ್ರಮಗಳನ್ನ ಕೈಗೊಳ್ಬೇಕು. ಅದಕ್ಕಿಂತ ಮುಂಚಿತವಾಗಿ ಹೊಲಗಳನ್ನ ಬಹಳ ಚೆನ್ನಾಗಿ ತಯಾರಿ ಮಾಡ್ಕೊಂಡಂದ್ರೆ ಎರಡು ಸರಿ ಈಗ ಟಿಲ್ಲರ್ ಅನ್ನ ಹೊಡ್ಕೊಂಡು ಮತ್ತೊಂದ್ಸರಿ ಹರಗಿ ಭೂಮಿಯನ್ನ ತಯಾರಿ ಮಾಡಿಟ್ಕೊಳ್ಬೇಕು. ಈಗ ಸೆಪ್ಟೆಂಬರ್ 15ನೇ ತಾರೀಕಿನ ನಂತರ, ಸೆಪ್ಟೆಂಬರ್ ಮೊದಲನೇ ವಾರದಿಂದ ಅಕ್ಟೋಬರ್ ಮೊದಲನೇ ವಾರದವರೆಗೂ, ಅಕ್ಟೋಬರ್ ಎರಡನೇ ವಾರದವರೆಗೂ ಕೂಡ ನಾವು ಹಿಂಗಾರಿ ಬೆಳೆಗಳನ್ನ ಬಿತ್ತಲಿಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂತ ಸಮಯವಾಗಿದೆ. ಸೊ ಅದರಲ್ಲಿ ಮುಖ್ಯವಾಗಿ ಹಿಂಗಾರಿ ಬೆಳೆಗಳಿಗೆ ಸೂಕ್ತವಾಗಿರ್ತಕ್ಕಂತ ಬೆಳೆಗಳು ಯಾವ್ಯಾವು ಅಂತಂದ್ರೆ, ಹಿಂಗಾರಿ ಜೋಳ ಅಂತ ಇದೆ ಮತ್ತು ಕಡಲೆಯನ್ನ ಬಿತ್ತನೆ ಮಾಡಬಹುದು. ಮತ್ತೆ ಈಗ ಈ ತಿಂಗಳದಲ್ಲೇನೆ ಬಿತ್ತಬೇಕು ಅಂದ್ರೆ ಖಾಲಿ ಹೊಲ ಇತ್ತು ಅಂತಂದ್ರೆ ಈಗ ಹೈಬ್ರಿಡ್ ಜೋಳವನ್ನು ಕೂಡ ನಮ್ಮ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದಲ್ಲಿ ಬಿತ್ತನೆಯನ್ನು ಮಾಡ್ತಿದ್ದಾರೆ. ಸೊ ಅದರಲ್ಲಿ ಈಗ ಖಾಸಗಿ ಕಂಪನಿಯವರು ಈಗಾಗಲೇ ಶಿಫಾರಸು ಮಾಡಿರ್ತಕ್ಕಂತ ಅನೇಕ ತಳಿಗಳಿದ್ದಾವೆ, ಅವುಗಳನ್ನ ಆಯ್ಕೆ ಮಾಡಿಕೊಂಡು ಬಿತ್ತನೆಯನ್ನ ಮಾಡಬಹುದು. ಎರಡನೇದ ಏನಪ್ಪಾ ಅಂತಂದ್ರೆ ಕಡ್ಲಿನಲ್ಲಿ, ಈಗ ಕಡ್ಲಿನಲ್ಲಿ GPB4 ಅಂತ ಇದೆ ಅಥವಾ BGD 103 ಅಂತಕ್ಕಂಥದ್ದು ಇದೆ ಅಥವಾ JJ11 ಅಂತಕ್ಕಂಥದ್ದು ಇದೆ ಅಥವಾ ಜಾಕಿ ಅಂತಕ್ಕಂಥ ಇದಾವೆ. ಈ ಕಡ್ಲೆಯ ತಳಿಗಳನ್ನು ಕೂಡ ಆಯ್ಕೆ ಮಾಡಿಕೊಂಡು ರೈತರು ಬಿತ್ತನೆಯನ್ನ ಮಾಡಬಹುದು. ಬಿತ್ತನೆ ಮಾಡೋದಕ್ಕಿಂತ ಮೊದಲು ರೈತರು ಈ ಬೀಜಗಳನ್ನ ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ಆಗಿರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಆಗಿರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೀಜಗಳು ಸಿಗ್ತವೆ ಅಥವಾ ಕೃಷಿ ಇಲಾಖೆನಲ್ಲಿ ಈ ಒಂದು ರಿಯಾಯಿತಿ ದರದಲ್ಲಿ ಕೂಡ ಕಡಲೆ ಬೀಜಗಳು ಸಿಗ್ತವೆ, ಅವುಗಳನ್ನ ತೆಗೆದುಕೊಂಡು ಬೀಜವನ್ನ ಬಿತ್ತನೆ ಮಾಡಬಹುದು. ಆದರೆ ಕೆಲವೊಂದು ರೈತರು ಬೀಜ ಸಿಗದೇ ಇರತಕ್ಕಂತ ಸಂದರ್ಭದಲ್ಲಿ ಈ ಒಂದು ಖಾಸಗಿಯ ಅಂದ್ರೆ ಬೀಜ ಮಾರಾಟ ಕೇಂದ್ರಕ್ಕೆ ಹೋಗಿ ಅಂಗಡಿಗಳಲ್ಲಿ ಬೀಜಗಳನ್ನು ತೆಗೆದುಕೊಳ್ತಾರೆ. ದಯವಿಟ್ಟು ರೈತರಲ್ಲಿ ನಾನು ಒಂದು ಕೇಳ್ಕೊಳ್ಳೋದೇನು ಅಂತಂದ್ರೆ, ರೈತರು ಯಾವುದೇ ಬೀಜವನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಅಲ್ಲಿ ರಸೀದಿಯನ್ನ ಪಡೆಯಬೇಕು. ರಸೀದಿಯನ್ನ ಪಡ್ಕೊಂಡು ಬೀಜವನ್ನ ತಗೊಂಡು ಬಿತ್ತನೆಯನ್ನ ಮಾಡ್ಬೇಕು. ಇದ್ರ ಜೊತೆಗೆ ಬೀಜೋಪಚಾರವನ್ನು ಕೂಡ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಈಗ ಬೀಜೋಪಚಾರ ಮಾಡ್ಬೇಕು ಅಂತಂದ್ರೆ ಈಗ ಟ್ರೈಕೋಡರ್ಮಾ ಅಂತಕ್ಕಂಥದ್ದಿದೆ ಅಥವಾ ಸುಡೋಮನಸ್ ಅಂತಕ್ಕಂಥದ್ದಿದೆ, ಅವುಗಳನ್ನ ಬೀಜೋಪಚಾರ ಮಾಡ್ಬೇಕು. ಅದನ್ನ ಮಾಡ್ಬೇಕು ಅಂತಂದ್ರೆ 1 kg ಬೀಜಕ್ಕೆ 4 ಗ್ರಾಮಿನಂತೆ ಒಂದು ಉಗುರಿನ ನೀರನ್ನ ಚಿಮುಕಿಸಿ ಅದಕ್ಕೆ ಈ ಒಂದು 4 ಗ್ರಾಮಷ್ಟು ಟ್ರೈಕೋಡರ್ಮಾ ಅಥವಾ ಸುಡೋಮನಸ್ ಅನ್ನ ಬೀಜೋಪಚಾರ ಮಾಡಿ ನೆರಳಲ್ಲಿ ಒಣಗಿಸಿ ಮರುದಿವಸ ಬಿತ್ತಬೇಕಾಗುತ್ತೆ. ಸೊ ಕಡಲೆ ಆದ್ರೆ 1 ಎಕರೆಗೆ ನಾವು 25-30 kg ಅನ್ನ ಬಿತ್ತನೆ ಮಾಡ್ಬೇಕಾಗುತ್ತೆ. ಇನ್ನು ಬಿಳ್ಜಾಳಕ್ಕೆ ಬಂದ್ರೆ ಬಿಳ್ಜಾಳದಲ್ಲಿ ಈಗ M35-1 ಅಂತಕ್ಕಂಥದ್ದಿದೆ ಮತ್ತು ಕೃಷಿ ವಿಶ್ವವಿದ್ಯಾಲಯದಿಂದ ಒಂದು 27 ಅಂತಕ್ಕಂಥದ್ದು ಜಿ ಗುಲ್ಬರ್ಗ 27 ಅಂತಕ್ಕಂಥ ಒಂದು ಜೋಳದ ತಳಿ ಇದೆ, ಅವುಗಳನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಹುದು. ಸೊ ಮಾಡ್ಕೊಂಡು ಅದನ್ನ ಬೀಜೋಪಚಾರವನ್ನ ಮಾಡಿ ಅದನ್ನ ಬಿತ್ತನೆಯನ್ನ ಮಾಡ್ಬೇಕಾಗುತ್ತೆ. ಇನ್ನು ಕಡಲೆಗೆ ಬಂದ್ರೆ ಹೊಲ ಬಿತ್ತಿದ ದಿವಸ ಅಥವಾ ಮರುದಿವಸ ಈಗ ಕಳೆನಾಶಕವನ್ನ ಸಿಂಪಡಣೆ ಮಾಡಬಹುದು. ಸೊ ಅದರಲ್ಲಿ ಈಗ ಪೆಂಡೆಮಿಥಲಿನ್ ಆದ್ರೆ ನಾವು ಈಗ 1 ಎಕರೆಗೆ ಸುಮಾರು ಅಂದ್ರೆ ಪೆಂಡೆಮಿಥಲಿನ್ ಎಕ್ಸ್ಟ್ರಾ ಅಂತಕ್ಕಂಥದ್ದು ಇದೆ, 700 ml ಪ್ರತಿ ಎಕರೆಗೆ 100 liter ನೀರಿನಲ್ಲಿ ಸೇರಿಸ್ಕೊಂಡು ಸಿಂಪರಣೆಯನ್ನ ಮಾಡಬಹುದು. ಇನ್ನು ಜೋಳಕ್ಕೆ ಬಂದ್ರೆ ಅಟ್ರಾಜಿನ್ ಅಂತಕ್ಕಂಥ ಒಂದು ಕಳೆನಾಶಕ ಇದೆ. ಸೊ ಅದನ್ನು ಕೂಡ ಎಕರೆಗೆ 200 liter ನೀರಿನಲ್ಲಿ ಸುಮಾರು 400 gram ಸೇರಿಸ್ಕೊಂಡು ನಾವು ಕಳೆನಾಶಕವನ್ನ ಸಿಂಪಡಣೆ ಮಾಡಬಹುದು. ಆದ್ರೆ ಈ ವರ್ಷದಲ್ಲಿ ಇವನ್ನ ಈ ಒಂದು ಪೆಂಡೆಮಿಥಲಿನ್ ಮತ್ತು ಅಟ್ರಾಜಿನ್ ಅನ್ನ ಬಳಸಬಾರದು ಅಂತ ಇದೆ. ಆದ್ರೆ ಈ ಕಳೆನಾಶಕಗಳನ್ನ ಬಳಸಬೇಕು ಅಂತಂದ್ರೆ ಸಿಗ್ತಾ ಇದ್ರೆ ಮಾತ್ರ ಬಳಸಿ, ಇಲ್ಲಾಂದ್ರೆ ಬಳಸೋದು ಬೇಡ. ಸೊ ಅದಕ್ಕಿಂತ ಮುಂಚಿತವಾಗಿ ಹೊಲವನ್ನ ಚೆನ್ನಾಗಿ ತಯಾರು ಮಾಡ್ಕೊಂಡ್ಬಿಟ್ರೆ ಮುಂಬರುವ ದಿನಗಳಲ್ಲಿ ಕಳೆಗಳನ್ನ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಕಳೆಗಳು ಹುಡ್ತವೆ, ಅದನ್ನ ಅಂತರ ಬೇಸಾಯದಿಂದ ಮಾಡಬಹುದು, ಇಲ್ಲ ಅಂದ್ರೆ ಕೈಗಳಿಂದ ನಂತರೂ ತೆಗೆಯಬಹುದು. ಇನ್ನು ಹಿಂಗಾರಿ ಬೆಳೆಗಳಲ್ಲಿ ಕುಸ್ಬೆ ಅಂತ ಇದೆ. ಕುಸ್ಬೆನಲ್ಲಿ ಹಣ್ಣಿಗೆರೆ ಒಂದು ಅಂತಕ್ಕಂಥದ್ದಿದೆ ಅಥವಾ ಹಣ್ಣಿಗೆರೆ ಎರಡು ಅಂತಕ್ಕಂಥದ್ದಿದೆ. ಇವುಗಳನ್ನು ಕೂಡ ಬಿತ್ತನೆಯನ್ನ ಮಾಡಬಹುದು. ಸೊ ಅದಕ್ಕೂ ಕೂಡ ಹೊಲನ ಚೆನ್ನಾಗಿ ತಯಾರಿ ಮಾಡಿಕೊಂಡು ನಮ್ಮ ಕೃಷಿ ಇಲಾಖೆ ಅಥವಾ ಕೃಷಿ ಸಂಶೋಧನಾ ಕೇಂದ್ರ ಅಥವಾ ಕೃಷಿ ವಿಶ್ವವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಕೂಡ ಬೀಜವನ್ನು ಪಡ್ಕೊಂಡು ನಾವು ಬಿತ್ತನೆಯನ್ನ ಮಾಡಬಹುದು. ಸೊ ಸಾಲಿನಿಂದ ಸಾಲಿಗೆ ಎಷ್ಟು ಇರಬೇಕು ಅಂತಂದ್ರೆ, ಈ ಕಡಲೆ ಆದ್ರೆ ಒಂದಡಿ ಇರಬೇಕಾಗತ್ತೆ, ಮತ್ತು ಬಿಳಿಜಾಳ ಆದ್ರೆ ಒಂದರಿಂದ ಒಂದೂವರೆ ಅಡಿ ಅಂತರದಲ್ಲಿ ಬಿತ್ತನೆ ಮಾಡಬೇಕು, ಮತ್ತೆ ಈ ಕುಸುಬೆ ಆದ್ರೆ ಸಾಲಿನಿಂದ ಸಾಲಿಗೆ ಎರಡಡಿನಲ್ಲಿ ಬಿತ್ತನೆಯನ್ನ ಮಾಡೋದ್ರಿಂದ ಸೊ ನಾವು ಹೆಚ್ಚಿನ ಇಳುವರಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇವಕ್ಕೆ ಬರ್ತಕ್ಕಂತ ಈ ಸಣ್ಣ ಪುಟ್ಟ ರೋಗಗಳು ಅಂದ್ರೆ ಕಡಲೆನಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಕೆಂಪು ರೋಗ ಬರ್ತಾ ಇದೆ, ಅಂದ್ರೆ ಎಲೆ ಮೇಲೆ ಕೆಂಪಾಗಿ ಗಿಡಗಳು ಒಣಗಿ ಸಾಯ್ತಾ ಇದಾವೆ. ಸೊ ಅಂತದನ್ನ ಬರಬಾರ್ದು ಅಂತಂದ್ರೆ ನಾನು ಹೇಳ್ದಂಗೆ ಬೀಜೋಪಚಾರ ಮಾಡಬೇಕು. ಅದು ಬಂದ ಮೇಲೆ ನಾವು ಕಾಂಟಾಪ್ಲಸ್ ಅಂತಕ್ಕಂಥದ್ದು ಇದೆ, ಸೊ ಹೆಕ್ಸಾಕೋನೋಜಲ್ ಅಂತ ಕರಿತೀವಿ ನಾವು ಅದನ್ನ, ಹೆಕ್ಸಾಕೋನೋಜಲ್ ಅನ್ನ ಸಿಂಪರಣೆ ಮಾಡೋದ್ರಿಂದ ಅದನ್ನ ಕೆಂಪು ರೋಗವನ್ನ ಅಂದ್ರೆ ಕಡಲೆನಲ್ಲಿ ಬರ್ತಕ್ಕಂಥ ರೋಗವನ್ನ ಹತೋಟಿಯನ್ನ ಮಾಡ್ಕೊಳ್ಬಹುದು. ಇನ್ನು ನಾವು ಕುಸುಬಿನಲ್ಲಿ ನಾವು ಬೆಳೆಯನ್ನ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಯಾವುದನ್ನು ಕೂಡ ಅದರಲ್ಲಿ ರಸ ಇರತಕ್ಕಂಥ ಹುಳುಗಳು ಬರ್ತವೆ, ಅಂದ್ರೆ ಹೇನು ಅಂತ ಬರುತ್ತೆ, ಅದಕ್ಕೆ ತಾವು ಈ ಒಂದು ಇಮಿಡಾಕ್ಲೋಫಿಡ್ ಆಗಿರ್ಬೋದು ಅಥವಾ ಅಸಿಟಮಾ ಫ್ರೈಡ್ ಆಗಿರ್ಬೋದು ಇಲ್ಲ ಡೈಮಿಥಿಯೇಟ್ ಆಗಿರ್ಲಿ, ಇವುಗಳಲ್ಲಿ ಒಂದನ್ನ ಯಾವ್ದಾದ್ರೂ ಒಂದನ್ನ ಸಿಂಪರಣೆ ಮಾಡೋದ್ರಿಂದ ಆ ಒಂದು ಕುಸುಬೆನಲ್ಲಿ ಬರ್ತಕ್ಕಂಥ ಈ ಹೇನನ್ನು ಕೂಡ ನಾವು ಹತೋಟಿಯನ್ನ ಮಾಡ್ಕೊಳ್ಬಹುದು. ಇನ್ನು ಗೊಬ್ಬರಕ್ಕೆ ಬಂದ್ರೆ, ಗೊಬ್ಬರದಲ್ಲಿ ಈಗ ಕಡಲೆಗೆ ಬಿತ್ತುವಾಗ ಒಂದು ಚೀಲ ಡಿಎಪಿ ಅನ್ನ ಹಾಕಿದ್ರೆ ಸಾಕು, ಮುಂದಿನ ದಿನಗಳಲ್ಲಿ ಅದು ಗೊಬ್ಬರವನ್ನ ಹಾಕೋದ್ ಬೇಕಾಗಿಲ್ಲ. ಯಾಕಂತಂದ್ರೆ ಈ ಕಡಲೆ ದ್ವಿದಳ ಧಾನ್ಯ ಆಗಿರೋದ್ರಿಂದ, ದ್ವಿದಳ ಧಾನ್ಯ ಆಗಿದ್ರಿಂದ ಅದು ಸಾರಜನಕವನ್ನ ಅಂದ್ರೆ ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕವನ್ನ ಭೂಮಿನಲ್ಲಿ ಸ್ಥಿರೀಕರಿಸುತ್ತೆ. ಹಾಗಾಗಿ ಬಿತ್ತುವಾಗ ಒಂದ್ ಚೀಲ ಡಿಎಪಿ ಗೊಬ್ಬರ ಕೊಟ್ರೆ ಸಾಕು, ಮುಂದೆ ಹಾಕೋದು ಬೇಕಾಗಿಲ್ಲ. ಜೋಳಕ್ಕೂ ಅಷ್ಟೇ, ಒಂದು 25 ಕೆಜಿ ಸಾರಜನಕ, 30 ಕೆಜಿ ರಂಜಕ ಮತ್ತು 25 ಕೆಜಿ ಪೊಟ್ಯಾಶ್ ಅನ್ನ ಕೊಡೋದ್ರಿಂದ ಸೊ ಜೋಳಕ್ಕೂ ಕೂಡ ಗೊಬ್ಬರ ಸಾಕಾಗುತ್ತೆ. ಇನ್ನು ಕುಸುಬಿಗೂ ಬಂದ್ರೂ ಕೂಡ ಒಂದು ಚೀಲ ಡಿಎಪಿ ಅನ್ನ ಬಿತ್ತಿದ್ರೆ ಸಾಕು, ನಾವು ಆರಾಮಾಗಿ ಇಳುವರಿಯನ್ನ ಪಡ್ಕೊಳ್ಬಹುದು. ಇನ್ನು ಈ ಅಂತರ ಬೇಸಾಯವನ್ನ ಬಹಳ ಪ್ರಮುಖವಾಗಿ ಅಂದ್ರೆ ಕಡಲೆನಲ್ಲಿರ್ಬೋದು, ಜೋಳದಲ್ಲಿರ್ಬೋದು ಮತ್ತು ಕುಸುಬಿನಲ್ಲಿರ್ಬೋದು, ಅಂತರ ಬೇಸಾಯವನ್ನು ಮಾಡೋದ್ರಿಂದ ಅಂದ್ರೆ ಈ ಹಿಂಗಾರಿನಲ್ಲಿ ಏನಾಗುತ್ತೆ, ಸೆಪ್ಟೆಂಬರ್ ನಲ್ಲಿ ಅಥವಾ ಅಕ್ಟೋಬರ್ ನಲ್ಲಿ ಬಿತ್ತಿದ್ರೆ ಮುಂಬರುವ ತಿಂಗಳುಗಳಲ್ಲಿ ಮಳೆ ಬೀಳೋದು ಸಂಭವ ಬಹಳ ಕಡಿಮೆ. ಸೊ ಅಂತಹ ಸಂದರ್ಭದಲ್ಲಿ ಹೊಲದಲ್ಲಿ ಬಿರುಕನ್ನ ನಾವು ನೋಡ್ಕೊಳ್ಬಹುದು, ಅಂದ್ರೆ ಎರೆಹೊಲದಲ್ಲಿ ಬಿರುಕುಗಳು ಬಿಡ್ತವೆ. ಆ ಬಿರುಕುಗಳನ್ನ ಮುಚ್ಚಬೇಕು ಅಂತಂದ್ರೆ ಅಂತರ್ ಬೇಸಾಯವನ್ನ ಅಂದ್ರೆ ಪದೇ ಪದೇ ಅಂತರ್ ಬೇಸಾಯವನ್ನ ಮಾಡೋದ್ರಿಂದ ಆ ಬಿಟ್ಟ ಬಿರುಕುಗಳು ಅಂದ್ರೆ ಭೂಮಿನಲ್ಲಿ ಬಿಟ್ಟ ಬಿರುಕುಗಳನ್ನ ಮುಚ್ಚುವುದರಿಂದ ಭೂಮಿಯಲ್ಲಿ ಇರತಕ್ಕಂಥ ತೇವಾಂಶ ಅವೆಯಾಗಿ ಹೋಗದೇನೆ ಅಲ್ಲೇನೆ ಉಳ್ಕೊಂಡು ಬೆಳವಣಿಗೆಗೂ ಕೂಡ ಚೆನ್ನಾಗಿ ಬರುತ್ತೆ. ಸೊ ಇನ್ನು ಕಡಲೆಯಲ್ಲಿ ಹೂವು ಜಾಸ್ತಿ ಆಗ್ಬೇಕು ಅಂತಂದ್ರೆ, ಕಡಲೆಯ ಇಳುವರಿ ಜಾಸ್ತಿ ಆಗ್ಬೇಕು ಅಂತಂದ್ರೆ ಒಂದು ಸರಿ 19 19 19 1 ಕೆಜಿ 1 ಎಕರೆಗೆ ಸಿಂಪರಣೆ ಮಾಡಬೇಕು, ಮತ್ತು ಎರಡನೇ ಬಾರಿ ಯೂರಿಯಾವನ್ನ 2 ಕೆಜಿ 1 ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ಹೂ ಬಿಡತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ಕಡಲೆಯ ಹೂ ಬಿಡತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಪ್ಲಾನೋಫಿಕ್ಸ್ ಅಂತಕ್ಕಂಥದ್ದು ಸಿಗುತ್ತೆ, ಅಂದ್ರೆ ನ್ಯಾಪ್ಥಲಿನ್ ಅಸ್ಟಿಕ್ ಆಸಿಡ್ NAA ಅಂತ ಕರಿತೀವಿ. ಸೊ ಅದನ್ನ 1 ಲೀಟರ್ ನೀರಿಗೆ 0.3 ml ಅಂದ್ರೆ 0.3 ml ನಷ್ಟು 1 ಲೀಟರ್ ನೀರಿಗೆ ಸಿಂಪರಣೆ ಮಾಡೋದ್ರಿಂದ ಹೂವಿನ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತು ಇಳುವರಿನೂ ಕೂಡ ಜಾಸ್ತಿ ಮಾಡಬಹುದು. ಮತ್ತು ಕಡಲಿನಲ್ಲಿ ಇನ್ನೊಂದು ಏನು ಅಂತಂದ್ರೆ, ಕಡಲಿನಲ್ಲಿ ಈ ಕಾಯಿಕೊರಕ ಹುಳ ಬರುತ್ತೆ, ಅದಕ್ಕೆ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿರ್ತಕ್ಕಂಥದ್ದು ಪ್ರೊಪೆನೋಪಾಸ್ ಆಗಿರ್ಬೋದು ಅಥವಾ ಇಮ್ಯಾಮೆಕ್ಟಿನ್ ಬೆಂಜೋಯೇಟ್ ಆಗಿರ್ಬೋದು, ಇವುಗಳನ್ನ ಸಿಂಪರಣೆಯನ್ನ ಮಾಡೋದ್ರಿಂದ ಸೊ ಕಡಲೆಗೆ ಬರ್ತಕ್ಕಂಥ ಹುಳಗಳನ್ನು ಕೂಡ ನಾವು ಹತೋಟಿ ಮಾಡಬಹುದು. ಇನ್ನು ಗೊಡ್ಡ ಗಿಡಗಳು ಬರ್ತವೆ ಕಡಲಿನಲ್ಲಿ, ಸೊ ಅದನ್ನ ಹತೋಟಿ ಮಾಡ್ಬೇಕು ಅಂದ್ರೆ ಮೊದ್ಲೇ ನಾನು ಹೇಳ್ದಂಗೆ ಬೀಜೋಪಚಾರವನ್ನ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಅಂದ್ರೆ ಬೆಳವಣಿಗೆ ಹಂತದಲ್ಲಿ ಗೊಡ್ಡೆ ರೋಗವನ್ನು ಕೂಡ ನಾವು ಬೆಳೆಗಳಲ್ಲಿ ಕಂಡು ಬರುವುದಿಲ್ಲ. ಸೊ ಇದನ್ನು ಕೂಡ ನಾವು ಮಾಡಬೇಕಾಗತ್ತೆ. ಇನ್ನು ಕುಸುಬಿನಲ್ಲಿ ಕೂಡ ನಾನು ಈಗಾಗ್ಲೇ ಹೇಳಿದಂಗೆ ರಸ ಇರತಕ್ಕಂತ ಏನು ಬಂದ್ರೆ ಈ ಡೈಮಿಥಿಯೇಟ್ ಆಗಿರ್ಲಿ ಅಥವಾ ಇಮಿಡಾಕ್ಲೋಫಿಡ್ ಆಗಿರ್ಲಿ ಅಥವಾ ಪಿಪ್ರೋನಿಲ್ ಆಗಿರ್ಲಿ, ಇದರಲ್ಲಿ ಯಾವ್ದಾದ್ರು ಒಂದನ್ನು ಸಿಂಪರಣೆ ಮಾಡೋದ್ರಿಂದ ಸೊ ಅದರಲ್ಲಿ ಕೂಡ ರಸ ಇರತಕ್ಕಂತ ಹುಳುಗಳು ಕೂಡ ಬರೋದಿಲ್ಲ. ಸೊ ಈ ರೀತಿಯಾಗಿ ವೈಜ್ಞಾನಿಕವಾಗಿ ಅಂದ್ರೆ ಕಡಲೆನಲ್ಲಿ ಬಹಳಷ್ಟು ಜನ ರೈತರು ಏನ್ ಮಾಡ್ತಾರೆ, ನೀರಿಲ್ಲ ಅಂತ ಹೇಳಿ ಅಥವಾ ಭೂಮಿ ಒಣಗಿತು ಅಂತ ಹೇಳಿ ಬೆಳೆ 25 ದಿವಸದ ನಂತರ ಅಂದ್ರೆ ಕಡಲೆ ಹುಟ್ಟಿದ 25 ದಿವಸದ ನಂತರ ನೀರ್ ಹಾಸ್ಲಿಕ್ಕೆ ಹೋಗ್ತಾರೆ, ಅಂದ್ರೆ ಆ ಸಂದರ್ಭದಲ್ಲಿ ಹುಳಿ ಬರುತ್ತೆ. ಆ ಹುಳಿ ಬರ್ತಕ್ಕಂಥ ಸಂದರ್ಭದಲ್ಲಿ ಏನಾದ್ರೂ ಕಡಲೆಗೆ ನೀರ್ ಹಾಸಿದ್ರು ಅಂತಂದ್ರೆ ಇಡೀ ಕಡಲೆ ಎಲ್ಲ ಒಣಗಿ ಹೋಗುತ್ತೆ. ಸೊ ಈಗಾಗಲೇ ಬಹಳಷ್ಟು ಜನ ರೈತರ ಹೊಲದಲ್ಲಿ ನನಗ ಹಿಂದಿನ ವರ್ಷಗಳಲ್ಲಿ ನೋಡಿದಾಗೆ ಬಹಳಷ್ಟು ಜನ ಗೊತ್ತಿಲ್ಲದೇನೋ ನೀರ್ ಹಾಸ್ತಿರ್ತಾರೆ. ಆ ನೀರ್ ಹಾಸಿದಾಗೆ ಈ ಭತ್ತದ ಗದ್ದೆಯಲ್ಲಿ ವಿಶೇಷವಾಗಿ ಈ ಜೀರೋ ಲೆವೆಲ್ ಅಂತ ಕರಿತೀವಿ ನಾವು. ಸೊ ಅಂತ ಸಂದರ್ಭದಲ್ಲಿ ಕಡಲೆ ಹೊಲಕ್ಕೆ ನೀರು ಹಾಕಿದ್ರೆ ಅಂದ್ರೆ ಕಡಲೆ ಎಲ್ಲ ಒಣಗಿ ಹೋಗುತ್ತೆ. ಸೊ ರೈತರಿಗೆ ತುಂಬಲಾರದಷ್ಟು ನಷ್ಟ ಆಗುತ್ತೆ. ಸೊ ಅದನ್ನ ದಯವಿಟ್ಟು ರೈತರು ಗಮನಿಸಬೇಕು, ನೀರನ್ನ ಹಾಸಬಾರ್ದು. ಅದರಲ್ಲಿ ವಿಶೇಷವಾಗಿ ಹುಳಿ ಬಂದ ಮೇಲೆ ಕಡ್ಲಿನಲ್ಲಿ ನೀರು ಹಾಕಬಾರ್ದು. ಮತ್ತೆ ಕುಸ್ಬಿಗೆ ಅಥವಾ ಜೋಳಕ್ಕೆ ಅಕಸ್ಮಾತ್ ನೀರಿನ ಸೌಲಭ್ಯ ಇತ್ತಂದ್ರೆ ಒಂದು ಅಥವಾ ಎರಡು ಸರಿ ನೀರು ಹಾಕೋದ್ರಿಂದ ಹೆಚ್ಚಿನ ಇಳುವರಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ರೈತರು ಒಂದು ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ಕೊಡೋದ್ರಿಂದ ಅಥವಾ ಕೃಷಿ ಇಲಾಖೆಯ ಅಧಿಕಾರಿಗಳನ್ನ ಭೇಟಿ ಕೊಟ್ಟು ಅಥವಾ ತಮ್ಮ ಸುತ್ತಮುತ್ತಲು ಇರತಕ್ಕಂತ ಕೃಷಿ ವಿಜ್ಞಾನ ಕೇಂದ್ರಗಳ ಹಗರಿನಲ್ಲಿದೆ ಮತ್ತು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಅಂತೇಳಿ ಈ ಒಂದು ಹಡಗಲಿನಲ್ಲಿದೆ ಮತ್ತು ತಾಲೂಕಾ ಮಟ್ಟದಲ್ಲಿ ಕೃಷಿ ಇಲಾಖೆಗಳಿದ್ದಾವೆ, ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಅವುಗಳನ್ನ ಅವರ ಒಂದು ಇಲಾಖೆಗಳನ್ನ ಭೇಟಿಯಾಗಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಅಥವಾ ವಿಜ್ಞಾನಿಗಳನ್ನ ಭೇಟಿಯಾಗಿ ಅಥವಾ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ಮಾಡಿ ಸೂಕ್ತವಾದ ಮಾಹಿತಿಯನ್ನ ಪಡ್ಕೊಂಡು ವೈಜ್ಞಾನಿಕವಾಗಿ ನಾವು ಬೆಳೆಗಳನ್ನ ಬೆಳೆದದ್ದೇ ಆದ್ರೆ ರೈತರು ಆರ್ಥಿಕ ಮಟ್ಟದಲ್ಲಿ ಸುಧಾರಣೆ ಆಗೋದ್ರ ಜೊತೆಗೆ ಹೆಚ್ಚಿನ ಇಳುವರಿಯನ್ನ ಪಡ್ಕೊಂಡು ನಾವು ಒಂದು ಸ್ವಾವಲಂಬಿಯಾಗಿ ಜೀವನ ನಡೆಸಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಹಿಂಗಾರು ಹಂಗಾಮಿನಲ್ಲಿ ವೈಜ್ಞಾನಿಕ ಬೇಸಾಯ ಕ್ರಮ ಈ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರಿಂದ ಮಾಹಿತಿಯನ್ನ ಈವರೆಗೆ ಕೇಳಿದ್ರಿ. पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी है? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी. अरे पहली वाली बात कहां, पर हम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है परंपरागत खेती. किसान भाइयों गांठ बांध लो बात बहुत है काम की, समृद्धि के पैगाम की. मिट्टी के मिजाज को समझो, मिट्टी के हर राज को समझो, मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो, इसको अपना मंत्र बना लो, मिट्टी की सेहत को जानो. बात बहुत है काम की, कम लागत अधिक वरदान की. किसान भाइयों गांठ बांध लो, आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉयल हेल्थ कार्ड पाएं. कृषि और किसान कल्याण मंत्रालय द्वारा किसान हित में जारी. ರೈತ ಬಾಂಧವರೇ, 100.5 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ನಿಮ್ಮೆಲ್ಲರ ಮೆಚ್ಚಿನ ಹೊಸಪೇಟೆ ಆಕಾಶವಾಣಿಯಿಂದ ಕೇಳ್ತಾ ಇದ್ದೀರಿ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು. ಮಣ್ಣು ಪರೀಕ್ಷೆಯ ಅಗತ್ಯ ಈ ಕುರಿತು ಡಾಕ್ಟರ್ ಅಶೋಕ್ ಅವರೊಂದಿಗೆ ಇನ್ನು ಮುಂದೆ ಸಂದರ್ಶನವನ್ನು ಕೇಳೋಣ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಸಿರುಗುಪ್ಪದ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿ ಆಗಿರುವ ಡಾಕ್ಟರ್ ಅಶೋಕ್ ಕುಮಾರ್ ಗಡ್ಡಿಯವರಿದ್ದಾರೆ. ಈ ಮಣ್ಣಿನ ಸಂರಚನೆ, ಮಣ್ಣಿನ ಪರೀಕ್ಷೆ ಒಬ್ಬ ರೈತನಿಗೆ ಯಾಕೆ ಮುಖ್ಯ ಆಗ್ತದೆ, ಎಲ್ಲ ವಿಷಯಗಳ ಬಗ್ಗೆ ಇವತ್ತು ಅವರು ನಮಗೆ ಮಾಹಿತಿ ನೀಡಲಿದ್ದಾರೆ. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸರ್ ಹೇಳ್ದಂಗೆ ನಾನು ಮಣ್ಣು ವಿಜ್ಞಾನಿಯಾಗಿ ಈ ಕೃಷಿ ಸಂಶೋಧನಾ ಕೇಂದ್ರ ಸಿರುಗುಪ್ಪದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸತತ 9 ವರ್ಷಗಳ ಸೇವೆಯಲ್ಲಿದ್ದೀನಿ. ಸಾಮಾನ್ಯವಾಗಿ ನಾವು ನಮ್ಮ ಭೌಗೋಳಿಕವಾಗಿ ತೆಗೆದುಕೊಂಡಾಗ, ಪರ್ಟಿಕ್ಯುಲರ್ಲಿ ಈ ಅಂದರೆ ಉತ್ತರ ಕರ್ನಾಟಕ ಬಂದಾಗ, ಸಾಮಾನ್ಯವಾಗಿ ಬೀದರನ್ನು ಹೊರತುಪಡಿಸಿ ನಮಗೆ ಸಾಮಾನ್ಯವಾಗಿ ಸಾಯಿಲು ಸ್ವಲ್ಪ ಪಿ ಎಚ್ಚು ಅಂದರೆ ರಸಸಾರ ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ, ಅಂದರೆ ಅಲ್ಕಲ್ನಿಟಿ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಏನಪ್ಪ ಮುಖ್ಯ ತೊಂದರೆ ಅಂದರೆ, ನಮ್ಮಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮಳೆ ಕಡಿಮೆ, ಆದ್ದರಿಂದ ನಮ್ಮ ಭೂಮಿಗಳು ಯಾವಾಗಲೂ ಕ್ಷಾರವಾಗೇ ಇರ್ತವೆ, ಅಂದರೆ ಸಾಮಾನ್ಯವಾಗಿ ಪಿ ಎಚ್ ಅರೌಂಡ್ 8 ಆ್ಯಂಡ್ ಅಬೌವ್ ಇರ್ತವೆ. ಸೊ ಇದು ಒಂದು ನಮಗೆ ಒಂದು ಸಮಸ್ಯೆಯಾಗಿಯೂ ಕಾಣ್ಬೋದು. ಸಾಮಾನ್ಯವಾಗಿ ರಸಸಾರ ನಮಗೆ ಬೆಳೆಗಳಿಗೆ ಯಾವುದೇ ಬೆಳೆ ತಗೊಂಡಾಗ ಚೆನ್ನಾಗಿರೋಕಪ್ಪ ಅಂತ ಹೇಳಿದ್ರೆ ನಾವು ತಟಸ್ಥ ಅಂತ ಹೇಳ್ತೀವಿ, ಅಂದರೆ ಸಾಮಾನ್ಯವಾಗಿ ನೆಲದ ರಸಸಾರ ಅಥವಾ ಭೂಮಿಯ ರಸಸಾರ 6.5-7.5 ಇದ್ರೆ ನಮಗೆ ರಸಸಾರ ಒಳ್ಳೇದಂತ ಹೇಳ್ತೀವಿ. ಆ ರಸಸಾರದಲ್ಲಿ ಪ್ರಾಮುಖ್ಯತೆ ಏನಪ್ಪ ಅಂದರೆ ಯಾವುದೇ ಸಾಮಾನ್ಯವಾಗಿ ಪೋಷಕಾಂಶಗಳ ಲಭ್ಯತೆ ಪ್ರಮಾಣ ಜಾಸ್ತಿ ಆಗಿರ್ತದೆ. ಸೊ ಹಾಗಾಗಿ ನಾವು ಭೂಮಿಯ ರಸಸಾರವನ್ನು 6.5-7.5 ನಾವು ಇದ್ರೇ ಒಳ್ಳೆಯದು. ಆದರೆ ನಮ್ಮಲ್ಲಿ ಒಂದು ತಾಯಿ ಕಲ್ಲು ಅಥವಾ ನಮ್ಮ ಭೌಗೋಳಿಕ ರಚನೆ ಆಗಿರೋದ್ರಿಂದ ಈ ಕಡೆ ಭಾಗದಲ್ಲಿ ನಾವು ಶಿರಗುಪ್ಪ ಆಯಿತು, ಬಳ್ಳಾರಿ ಆಯಿತು, ಗುಲ್ಬರ್ಗ ಆಯಿತು, ಸಾಮಾನ್ಯವಾಗಿ 7.5-9 ತನಕ ನಾವು ರಸಸಾರವನ್ನು ಕಾಣ್ತೀವಿ. ಸೊ ರಸಸಾರ ಜಾಸ್ತಿ ಆದಂಗೆಲ್ಲ ಏನಾಗ್ತದೆ ಅಂದರೆ ನಮ್ಮ ಭೂಮಿಯ ಒಂದು ಕೆಡುವ ಒಂದು ಮುನ್ಸೂಚನೆಗಳನ್ನ ಅದು ಸೂಚನೆ ಮಾಡ್ತವೆ. ಸೊ ಆದ್ದರಿಂದ ರೈತರು ಆದಷ್ಟು ಈ ರಸಸಾರವನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅಥವಾ ಅಲ್ಲಿರುವಂಥ ಒಂದು ನಾವೇನು ಸಾವಯವದ ಅಂಶವನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದು ಭಾಳ ಮುಖ್ಯ. ಅಶೋಕ್ ಕುಮಾರ್ ಅವರೇ, ಈ ಮಣ್ಣಿನ ಫಲವತ್ತತೆಯನ್ನು ರಸಸಾರವನ್ನು ಹಿಡಿದಿಟ್ಟುಕೊಳ್ಳುವಂತೆ ಮಾಡಲಿಕ್ಕೆ ಅಥವಾ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಮೂಲಭೂತವಾಗಿ ರೈತರು ಏನೇನು ಮಾಡಬೇಕಾಗತ್ತೆ ಅಂತೀರಿ? ಸೊ ಸಾಮಾನ್ಯವಾಗಿ ನಾವು ಮಣ್ಣಿನ ಫಲವತ್ತತೆ ಅಂದಾಗ ಯಾವುದೇ ಒಂದು ಬೆಳೆ ತಗೊಂಡಾಗ ಪ್ರಮುಖವಾಗಿ ನಾವು 16 ಪೋಷಕಾಂಶಗಳನ್ನ ಬೆಳೆಗೆ ಒದಗಿಸ್ಬೇಕಾಗುತ್ತೆ. ಯಾವ್ಯಾವಪ್ಪ ಅಂದರೆ ಒಂದು ನಾವು ಕಾರ್ಬನ್ ಅಂತೀವಿ, ಇನ್ನೊಂದು ಹೈಡ್ರೋಜನ್ ಅಂತಿದೆ, ಇನ್ನೊಂದು ಆಕ್ಸಿಜನ್. ಇವು ಮೇಜರು, ಬಟ್ ಇವು ನಮಗೆ ಮೂಲತವಾಗಿ ನೈಸರ್ಗಿಕವಾಗಿ ಸಿಗ್ತವೆ. ಆದರೆ ಇನ್ನುಳಿದಂಥವು ಅಂದರೆ ಮೇಜರಾಗಿ ಏನ್ ಅಂದರೆ ಸಾರಜನಕ, ರಂಜಕ, ಪೊಟ್ಯಾಶ್, ಇವು ಮುಖ್ಯವಾಗಿ ಬೆಳೆಗೆ ಬೇಕೇ ಬೇಕು. ಇವುಗಳ ಮೂಲ ಸಾಮಾನ್ಯವಾಗಿ ಭೂಮಿಯಲ್ಲಿ ಕಡಿಮೆ, ಆದರೆ ನಾವು ಹೇರಳವಾಗಿ ಯೂರಿಯಾ ಗೊಬ್ಬರದ ಮೂಲಕ ಅಥವಾ ರಂಜಕ ಗೊಬ್ಬರದ ಮೂಲಕ ಅಥವಾ ಪೊಟ್ಯಾಶ್ ಗೊಬ್ಬರದ ಮೂಲಕ ನಾವು ಒದಗಿಸಬೇಕಾಗ್ತದೆ. ಎರಡನೇ ಹಂತದ ಬಂದುಬಿಟ್ಟು ನಾವು ಕ್ಯಾಲ್ಸಿಯಂ ಅಂತ ಹೇಳ್ತೀವಿ, ಮ್ಯಾಗ್ನೀಷಿಯಂ ಅಂತ ಹೇಳ್ತೀವಿ, ಸಲ್ಫರ್, ಇವು ಕೂಡ ಬೆಳೆಗೆ ಅವಶ್ಯಕವಾಗಿ ಬೇಕೇ ಬೇಕು. ಅಂದರೆ ಸಾಧಾರಣವಾಗಿ ಇವಕ್ಕೆ ಸೆಕೆಂಡರಿ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಇವುಗಳು ನಮಗೆ ಕ್ಯಾಲ್ಸಿಯಂ ಪ್ಲಸ್ ಮ್ಯಾಗ್ನೀಷಿಯಂ ಲಭ್ಯತೆ ಕಪ್ಪು ಮಣ್ಣಲ್ಲಾದರೆ ಹೇರಳವಾಗಿರ್ತದೆ, ಅವುಗಳ ತೊಂದರೆ ಇರಲ್ಲ. ಈಗ ಸಾಮಾನ್ಯವಾಗಿ ಎರಡನೇ ಹಂತದಲ್ಲಿ ನಮಗೆ ಕ್ಯಾಲ್ಸಿಯಂ ಅಂತ ಹೇಳ್ತೀವಿ, ಮ್ಯಾಗ್ನೀಷಿಯಂ ಮತ್ತು ಸಲ್ಫರ್, ಇವು ಮೂರು ಕೂಡ ಬೆಳೆಗೆ ಅವಶ್ಯಕ. ಸಾಧಾರಣವಾಗಿ ನಮ್ಮ ಕಡೆ ಕ್ಯಾಲ್ಸಿಯಂ ಪ್ಲಸ್ ಮ್ಯಾಗ್ನೀಷಿಯಂ ನಮ್ಮ ಭೂಮಿಯಲ್ಲಿ ಹೇರಳವಾಗಿ ಕಂಡುಬರ್ತವೆ. ನಮಗೆ ಎಲ್ಲಿ ಕೊರತೆ ಕಂಡುಬರುತ್ತಪ್ಪ ಅಂದರೆ ಎಲ್ಲಿ ನಮಗೆ ಸ್ಯಾಂಡಿ ಸಾಯ್ಲ್ಸ್ ಅಂತ ಹೇಳ್ತೀವಲ್ಲ, ಉಸುಗು ಮಿಶ್ರಿತ ಮಣ್ಣುಗಳು ಎಲ್ಲೆಲ್ಲಿ ಸಿಗ್ತವೆ, ನಮಗೆ ಅಲ್ಲಿ ಮ್ಯಾಗ್ನೀಷಿಯಂ ಪ್ಲಸ್ ಕ್ಯಾಲ್ಸಿಯಂನ ಕೊರತೆ ಕಾಣುತ್ತೆ. ಆ ಒಂದು ಪಕ್ಷದಲ್ಲಿ ನೀವು ವಿಶ್ಲೇಷಣೆ ಮಾಡಿದರೆ ಕ್ಯಾಲ್ಸಿಯಂನ ಹಾಕಬೇಕು ಬೇಡವ ಅನ್ನೋದನ್ನು ನಿಮಗೆ ಈ ಮಣ್ಣು ಪರೀಕ್ಷೆಯಿಂದ ಗೊತ್ತಾಗ್ತದೆ. ಎರಡನೇದು ಮತ್ತು ಸಲ್ಫರ್, ಸಲ್ಫರ್ ಅನ್ನೋ ಕೊರತೆ ಸಾಮಾನ್ಯವಾಗಿ ಎಲ್ಲ ಪ್ರದೇಶದಲ್ಲಿ ಅದು ಕಾಣುತ್ತೆ. ಎಲ್ಲೆಲ್ಲಿ ನಮಗೆ ಸಲಿನಿಟಿ ಅಂತ ಅಂದರೆ ಸವಳು ಮತ್ತು ಕರ್ಲು ಭೂಮಿಯಲ್ಲಿ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ನಮಗೆ ಸ್ವಲ್ಪ ಸಲ್ಫರ್ನ ಲಭ್ಯತೆ ಜಾಸ್ತಿ ಇರುತ್ತೆ. ನಿಮ್ಮ ಭೂಮಿಗೆ ಸ್ವಲ್ಪ ಸವಳು ಮತ್ತು ಕರ್ಲು ಕಡಿಮೆ ಇಲ್ಲದ ಪಕ್ಷದಲ್ಲಿ ನೀವು ಸಲ್ಫರ್ನ ಸಾಮಾನ್ಯವಾಗಿ ಯಾವುದೇ ಎಣ್ಣೆಕಾಳು ಬೆಳೆಗೆ ಅದು ಕೂಡ ಅತ್ಯವಶ್ಯಕ. ಸೊ ಎಣ್ಣೆಕಾಳು ಬೆಳೆಬೇಕಾದಲ್ಲಿ ನೀವು ಸಲ್ಫರ್ನ ಗೊಬ್ಬರವನ್ನು ಬಳಸೋದು ಅತಿ ಅವಶ್ಯಕ. ಸಾಮಾನ್ಯವಾಗಿ ಇನ್ನೊಂದು ನಾವು ಏನಂತೀವಿ ಲಘು ಪೋಷಕಾಂಶಗಳು, ಇವು ಕೂಡ ಬೆಳೆಗಳಿಗೆ ಅತ್ಯವಶ್ಯಕ. ಈ ಲಘು ಪೋಷಕಾಂಶಗಳು ಯಾವಾಗಪ್ಪ ಅಂದರೆ ಜಿಂಕ್ ಅಂತ ಹೇಳ್ತೀವಿ, ಕಾಪರ್ ಮತ್ತು MN ಪ್ಲಸ್ ಸತು. ಈ ನಾಲ್ಕುಗಳಲ್ಲಿ ಸತು ಕೂಡ ನಮಗೆ ಸರ್ವೇ ಸಾಮಾನ್ಯವಾಗಿ ನಮ್ಮ ಭೂಮಿಗಳಲ್ಲಿ ನಾವು ಕೊರತೆಯನ್ನು ಕಾಣ್ತೇವೆ. ಯಾವುದೇ ಒಂದು ಗೊಬ್ಬರಗಳನ್ನ ಹಾಕಬೇಕಾದ್ರೆ ಆದಷ್ಟು ಮಣ್ಣಿನ ಆರೋಗ್ಯ ನಮಗೆ ಕಾಪಾಡ್ಕೋಬೇಕಾದ್ರೆ ಮೊದಲು ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ಮಾಡೋದು ಒಳ್ಳೆಯದು. ನಿಮಗೆ ವಿಶ್ಲೇಷಣೆ ಮಾಡೋದ್ರಿಂದ ಏನಪ್ಪ ಒಂದು ಮುಖ್ಯ ಅಂದರೆ ನಿಮ್ಮಲ್ಲಿ ಇರುವಂಥ ಕೊರತೆ ಯಾವುದು ಅಂತ ಗೊತ್ತಾಗುತ್ತೆ, ಯಾವುದು ನಿಮ್ಮಲ್ಲಿ ಹೇರಳವಾಗಿ ಪೋಷಕಾಂಶಗಳು ಸಿಗುತ್ತೆ ಅನ್ನೋದು ಕೂಡ ನಿಮ್ಮನ್ನು ಅರಿವು ಬರುತ್ತೆ. ಇನ್ನೊಂದು ನಾವು ಹೇಳ್ತೀವಿ, ಇವುಗಳ ಯಾವ ಕೊರತೆ ಕಂಡದ್ದು ಅಷ್ಟೇ ಹಾಕೋದ್ರಿಂದ ಏನಾಗ್ತದೆ, ಗೊಬ್ಬರಕ್ಕೆ ಖರ್ಚು ಮಾಡುವಂಥ ಒಂದು ಉಳಿತಾಯನ ಕೂಡ ನೀವು ಕಡಿಮೆ ಮಾಡ್ದಂಗಾಗುತ್ತೆ. ಅಶೋಕ್ ಕುಮಾರ್ ಅವರೇ, ಇವಾಗ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಒಬ್ಬ ರೈತ ತನ್ನ ಜಮೀನಿನಲ್ಲಿ ಯಾವ ರೀತಿಯ ಪೋಷಕಾಂಶಗಳು ನೈಸರ್ಗಿಕವಾಗಿ ಇವೆ ಮತ್ತು ಯಾವುದು ಇಲ್ಲ ಅಂತೇಳಿ ಆತನಿಗೆ ಗೊತ್ತಾಗುತ್ತೆ. ಯಾವುದು ಇಲ್ಲ ಅದನ್ನೇ ಆತ ಅಲ್ಲಿ ಹಾಕ್ಬೋದು. ಇಲ್ಲ ಅಂತಂದರೆ ಸಾಮಾನ್ಯತರವಾಗಿ ಎಲ್ಲರೂ ಹಾಕೋ ರೀತಿಯಲ್ಲಿ ಎಲ್ಲ ಪೋಷಕಾಂಶಗಳನ್ನು ಕೊಡೋದ್ರಿಂದ ಕೆಲವೊಂದು ಕಡೆ ಅತಿಶಯವಾಗಿ ಪೋಷಕಾಂಶಗಳನ್ನು ಕೊಟ್ಟಂಗೆ ಆಗುತ್ತೆ ಮತ್ತು ಕೆಲವು ಯಾವುದು ನಿಜವಾಗಲೂ ಬೇಕಾಗಿವೆ ಅದು ಇಲ್ಲದೆ ಹೋಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಕಾರಣದಿಂದ ಮಣ್ಣು ಪರೀಕ್ಷೆ ಮಾಡಿಕೊಂಡು ತಮ್ಮ ಜಮೀನಿಗೆ ಯಾವ ಪೋಷಕಾಂಶಗಳು ಬೇಕು ಅಂತ ಪೂರ್ವ ನಿರ್ಧಾರಿತವಾಗಿ ಅವರು ಆಲೋಚನೆ ಮಾಡಿ ಅದರ ಪ್ರಕಾರ ತಮ್ಮ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತೀರಿ ನೀವು? ಹೌದು ಸರ್, ಈ ಯಾವುದೇ ಒಂದು ವಿಶ್ಲೇಷಣೆ ಮಾಡಿದಾಗ ಅಲ್ಲಿರುವಂಥ ಕೊರತೆ ಯಾವ ಪೋಷಕಾಂಶಗಳು ಇದೆ ಅನ್ನೋದು ನಮಗೆ ಮುಖ್ಯವಾಗಿ ತಿಳಿಸುತ್ತೆ. ಸೊ ಈಗ ಸುಮ್ಮನೆ ನಾವು ಯಾವುದೇ ಒಂದು ಪೋಷಕಾಂಶಗಳ ಕೊರತೆನ ಇಲ್ಲದೇ ಹಾಕಿದಾಗ ಏನಾಗ್ತದೆ, ಅಲ್ಲಿ ನಮಗೆ ಒಂದು ಈ ನ್ಯೂಟ್ರಿಯೆಂಟ್ ಬ್ಯಾಲೆನ್ಸ್ ರೂಪದಲ್ಲಿ ಕೊಡಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ಈ ಭೂಮಿಯಲ್ಲಿ ನಿಮಗೆ ವಿಶ್ಲೇಷಣೆ ಮಾಡೋದಾಗ್ತದೆ ಯಾವುದು ಕಡಿಮೆ ಇದೆ ಅಂದರೆ ಅದನ್ನಷ್ಟೇ ನೀವು ಕೊಟ್ಟರೆ ಮಾತ್ರ ನೀವು ಸಮತೋಲನವನ್ನು ಭೂಮಿಯಲ್ಲಿ ಪೋಷಕಾಂಶಗಳನ್ನ ಕಾಪಾಡ್ಕೊಂಡಾಗುತ್ತೆ. ಇಲ್ಲ ಸುಮ್ಮನೆ ಕೊಟ್ಟರೆ ವೃಥ ಅದು ಭೂಮಿಯಲ್ಲಿ ವ್ಯರ್ಥವಾಗಿ ಅಥವಾ ನೀರಿನ ಮುಖಾಂತರನೋ ಅಥವಾ ಆವಿಯ ಮುಖಾಂತರನೋ ಆಗಿ ನಮಗೆ ವೇಸ್ಟ್ ಆಗೋ ಒಂದು ಲಕ್ಷಣಗಳು ಕಾಣ್ತವೆ. ನಾನು ಮೊದಲು ಹೇಳ್ದಂಗೆ ಈ ಸತು ಸಾಮಾನ್ಯವಾಗಿ ನಾವು ಹೇಳ್ದಂಗೆ ಈ ಪೌಷ್ಟಿಕಾಂಶಗಳ ಕೊರತೆಯನ್ನು ಭಾಳಷ್ಟು ಹೊಲಗಳಲ್ಲಿ ಕಾಣ್ತೀವಿ. ಈವನ್ ನಾವು ನಮ್ಮ ಲ್ಯಾಬ್ರಲ್ಲಿ ಸಾಯಿಲ್ ಸ್ಯಾಂಪಲನ್ನು ಅನಾಲಿಸಿಸ್ ಮಾಡಿದಾಗ ಜಿಂಕ್ನ ಕೊರತೆ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಕಂಡೇ ಕಾಣ್ತೀವಿ. ಸೊ ಅಂಥ ಒಂದು ಪಕ್ಷದಲ್ಲಿ ನೀವು ಜಿಂಕ್ ಸಲ್ಫೇಟ ಮುಖಾಂತರ ನೀವು ಎಕರೆಗೆ 5-8 ಕೆ ಜಿಯಷ್ಟು ಪ್ರಮಾಣದಲ್ಲಿ ಯಾವುದೇ ಒಂದು ಬೆಳೆಗೆ ಕೊಟ್ಟರೆ ನೀವು ಆ ಜಿಂಕ್ನ ಕೊರತೆಯನ್ನು ನೀವು ಹೋಗಲಾಡಿಸ್ಬೋದು. ಅಶೋಕ್ ಕುಮಾರ್ ಅವರೇ, ಇವಾಗ ಹೆಚ್ಚು ಹೆಚ್ಚು ರೈತರಿಗೆ ಈಗ ಮಣ್ಣು ಪರೀಕ್ಷೆಯ ಮಹತ್ವ ಗೊತ್ತಾಗ್ತಾ ಇದೆ. ತಮ್ಮ ಅನುಭವದ ಪ್ರಕಾರ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಲಭ್ಯವಿರುವ ಈ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳುವಲ್ಲಿ ಸಿರುಗುಪ್ಪದ ರೈತರು ಎಷ್ಟು ಯಶಸ್ವಿಯಾಗಿದ್ದಾರೆ ಅಂತ ಅನಿಸುತ್ತೆ ತಮಗೆ? ನಮ್ಮ ಕೃಷಿ ಸಂಶೋಧನಾ ಕೇಂದ್ರವು ಈಗ ಸುಸಜ್ಜಿತ ಮಣ್ಣು ವಿಶ್ಲೇಷಣೆ ಪ್ರಯೋಗಾಲಯವನ್ನು ಹೊಂದಿದೆ. ನಾವು ಇಲ್ಲಿ ಹೇಳ್ದಂಗೆ ಲಘು ಪೋಷಕಾಂಶಗಳನ್ನು ಕೂಡ ಈ ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಸೊ ಮೊದಲೆಲ್ಲ ನಾವು ಬರೀ NPK ಪ್ಲಸ್ PHNDC ಎಲ್ಲ ಮಾಡ್ತಾ ಇದ್ವಿ. ಈಗ ಈ ವರ್ಷದಿಂದ ನಮಗೆ ಈ ಮೈಕ್ರೋನ್ಯೂಟ್ರಿಯಂಟ್ ಅನಾಲಿಸಿಸ್ ಇನ್ಸ್ಟ್ರೂಮೆಂಟ್ ಬಂದಾಗಿಂದ ನಾವು ಈ ವರ್ಷದಿಂದ ಬೆಳೆಗೆ ಬೇಕಾಗುವಂಥ ಎಲ್ಲ ಸಮಗ್ರ ಪೋಷಕಾಂಶಗಳನ್ನು ನಾವು ಈ ಕೇಂದ್ರದಲ್ಲಿ ಪರೀಕ್ಷೆ ಮಾಡಿ ನಿಮಗೆ ತಕ್ಷಣವೇ ಸಾಧ್ಯತೆ ಇದೆ. ಇನ್ನೊಂದು ಏನಪ್ಪ ಅಂದರೆ ಸಾಮಾನ್ಯವಾಗಿ ಈಗ ರೈತರು ಆಲ್ಮೋಸ್ಟ್ ನಾವು ಒಂದು 200-300 ವರ್ಷಕ್ಕೆ ರೈತರು ಬಂದು ನಮ್ಮಲ್ಲಿ ಅನಾಲಿಸಿಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಮಣ್ಣನ್ನು ವಿಶ್ಲೇಷಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಆದಷ್ಟು ರೈತರಿಗೆ ಕೇಳ್ಕೊಳ್ಳೋ ನೆನಪೇ, ಯಾವುದೇ ಒಂದು ಮಣ್ಣು ತರಬೇಕಾದ್ರೆ ನೀವು ನಾವು ಹೇಳಿದಾಗೆ ಪ್ರತಿಯೊಂದು 5 ಎಕರೆಯಿಂದ ಕಡಿಮೆ ಜಮೀನಿದ್ರೆ ಒಂದು ಮಣ್ಣನ್ನು ಕಾಂಪೋಸಿಟ್ ಶಾಂಪನ್ ಅಂತ ಹೇಳ್ತೀವಿ, ಒಂದು ಮಣ್ಣು ತೊಗೊಂಬಿಡಿ. ಇಲ್ಲ 5 ಎಕರೆಗಿಂತ ಜಾಸ್ತಿ ಇತ್ತಂದರೆ ಸಾಮಾನ್ಯವಾಗಿ 2 ಮಣ್ಣು ಮಾದರಿನ ತೊಗೊಂಬರ್ಬೇಕಾಗುತ್ತೆ. ಮಣ್ಣು ಮಾದರಿ ತೊಗೋಬೇಕಾದ್ರೆ ಸಾಮಾನ್ಯವಾಗಿ ನಾವು ಹೇಳ್ತೀವಿ 15-20 ಕಡೆ ನೀವು ಮಣ್ಣು ಮಾದರಿಗಳನ್ನ ತೆಗಿಬೇಕಾಗ್ತದೆ ಒಂದು 5 ಎಕರೆ ಒಳದಲ್ಲಿ. ಸೊ 5 ಎಕರೆ ತೊಗೋಬೇಕಾದ್ರೆ ನಾವು VNAC ಅಂತ ಅಂದರೆ ಅಂದರೆ ಈಗ ಸಾಮಾನ್ಯವಾಗಿ ವಾರ್ಷಿಕ ಬೆಳೆಗಳಾದರೆ 15-20 cm ಆಳದಲ್ಲಿ ನಾವು VNAC ಅಂತ ಹೇಳ್ತೀವಿ. VNAC ಪ್ರಕಾರ ತೆಗೆದುಬಿಟ್ಟು ಸೊ ಆ VNAC ಮಣ್ಣನ್ನು ಆ ಗುಂಡಿಯಲ್ಲಿರುವಂಥ ಮಣ್ಣನ್ನು ಹೊರಗಡೆ ತೆಗೆದುಬಿಟ್ಟು ಮೇಲಿನಿಂದ ಕೆಳಗೆ ಒಂದು 1/4 inch ಪದರಿನಲ್ಲಿ ನೀವು ಮೇಗಿನಿಂದ ಮಣ್ಣನ್ನು ಈ ತೊಗೋಬೇಕು. ಆ ಮಣ್ಣನ್ನು ಏನು ಮಾಡಬೇಕಪ್ಪ ಅಂದರೆ ಒಂದು ಒಳ್ಳೆಯ ಪ್ಲಾಸ್ಟಿಕ್ ಬುಟ್ಟಿ ಚೆನ್ನಾಗಿ ತೊಳೆದಿರುವಂಥ ಅಥವಾ ಸಗಣಿ ಅಥವಾ ತಿಪ್ಪೆ ಗುಂಡಿಯಲ್ಲಿರೋ ಕಸ ಹಾಕ್ತಿದ್ರೆ ಅದನ್ನ ಬುಟ್ಟಿನ ತೊಗೋಬಾರ್ದು. ಆ ಬುಟ್ಟಿನ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಈ ಮಣ್ಣಿನ ಮಾದರಿನ ಸಂಗ್ರಹಣೆ ಮಾಡಬೇಕು. ಈ ಮಣ್ಣಿನ ಸಂಗ್ರಹಣೆ ಮಾಡುವಾಗ ಏನಾಗ್ತದೆ, ನೀವು ಸಾಮಾನ್ಯವಾಗಿ ಒಂದು 20 ಕಡೆ ತೆಗೆದಾಗ ನಮಗೆ 3-4 ಕೆ ಜಿಯಷ್ಟು ಮಣ್ಣು ದೊರೆಯುತ್ತೆ. ಆ ಮಣ್ಣನ್ನು ಕಲ್ಲನ್ನು ಮತ್ತು ಬೇರನ್ನು ಸಾಮಾನ್ಯವಾಗಿ ಬೇರ್ಪಡಿಸಿ ಹೊರಗಡೆ ಹೋಗಿರಿ. ಸೊ ಅದಾದ ನಂತರ 4 ಭಾಗಗಳಾಗಿ ವಿಂಗಡಿಸಿ ಅವುಗಳ 2 ಭಾಗಗಳನ್ನ ನೀವು ಹೊರಗಡೆ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತೆ 4 ಭಾಗಗಳನ್ನಾಗಿ ವಿಂಗಡಿಸಿ ಎದುರು ಬದಿರನ್ನ ಹೊರಗೆ ಹೋಗಿದ್ಬಿಟ್ಟು ಇದನ್ನು ನೀವು ಎಷ್ಟು ಸಲ ಮಾಡಬೇಕಪ್ಪ ಅಂದರೆ ನಮಗೆ ಕೊನೆಯದಾಗಿ ಒಂದು 1/4 kg ಮಣ್ಣನ್ನು ನಮಗೆ ಪ್ರಯೋಗಾಲಕ್ಕೆ ಬೇಕು. ಸೊ 1/4 kg ಮಣ್ಣಾಗೋವರೆಗೂ ನೀವು 4 ಭಾಗಗಳನ್ನಾಗಿ ವಿಂಗಡಿಸಿ ಮಣ್ಣನ್ನು ತರಬೇಕು. ಮಣ್ಣು ಕಲೆಕ್ಟ್ ಮಾಡಿದ ನಂತರ ನೀವು ಸಾಮಾನ್ಯವಾಗಿ ನಿಮ್ಮ ಹೆಸರು, ಸರ್ವೆ ನಂಬರು, ಹಿಂದೆ ಯಾವ ಬೆಳೆ ಬೆಳೀತಿದ್ರಿ, ಮುಂದೆ ನಾವು ಯಾವ ಬೆಳೆನ ಹಾಕಬೇಕು ಅಂದಾಗ ನಾವು ವಿಶ್ಲೇಷಣೆ ಮಾಡಿದ ಆಧಾರದ ಮೇಲೆ ಯಾವ ಪ್ರಮಾಣದಲ್ಲಿ ನೀವು ಗೊಬ್ಬರವನ್ನು ಹಾಕಬೇಕು ಅನ್ನೋದನ್ನು ನಾವು ಶಿಫಾರಸು ಮಾಡಿ ಕೊಡ್ತೀವಿ ನಿಮಗೆ. ಸಾಮಾನ್ಯವಾಗಿ ನಾವು 1 ವಾರದಿಂದ 10 ದಿನಗಳ ಒಂದು ಅವಧಿ ನಮಗೆ ಬೇಕಾಗುತ್ತೆ. ಸೊ ಆ ಅವಧಿಯಲ್ಲಿ ನಾವು ನಿಮ್ಮ ಮಣ್ಣಿನ ವಿಶ್ಲೇಷಣೆ ಮಾಡಿ ತಲುಪಿಸುವ ವ್ಯವಸ್ಥೆನ ನಾವು ಮಾಡ್ತೀವಿ. ತುಂಬ ಸಂತೋಷ ಡಾಕ್ಟರ್ ಅಶೋಕ್ ಕುಮಾರ್ ಅವರೇ. ಇದುವರೆಗೆ ಈ ಮಣ್ಣು ಪರೀಕ್ಷೆಯ ಮಹತ್ವ, ಅದು ಯಾಕೆ ಮುಖ್ಯ ಆಗ್ತದೆ ಮತ್ತು ಮಣ್ಣಿನ ಪೋಷಕಾಂಶಗಳ ರಕ್ಷಣೆ ಎಷ್ಟು ಮುಖ್ಯ ಅನ್ನೋದ್ರ ಜೊತೆಗೆ ಈ ಮಣ್ಣು ಪರೀಕ್ಷೆಯ ಲಾಭವನ್ನು ಪಡ್ಕೊಳ್ಳಿಕ್ಕೆ ನಮ್ಮ ರೈತ ಮಿತ್ರರು ಯಾವ ರೀತಿಯ ಸ್ಯಾಂಪಲ್ಗಳ ಸಂಗ್ರಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಉಪಯುಕ್ತ ಮಾಹಿತಿಯನ್ನು ತಾವು ಇದುವರೆಗೆ ನೀಡಿದ್ರಿ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮಣ್ಣು ಪರೀಕ್ಷೆಯ ಅಗತ್ಯ ಈ ಕುರಿತು ಡಾಕ್ಟರ್ ಅಶೋಕ್ ಅವರೊಂದಿಗೆ ಈವರೆಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಅರುಣ್ ನಾಯಕ್ ಅವರು. COVID-19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ 94% ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. COVID-19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ. ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. COVID-19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಕೇಳಿ ಒಂದು ರೈತ ಗೀತೆಯನ್ನ. ಸೆಗಣಿಯ ಬಡಿಬೇಕು ತಿಪ್ಪ